ಮತ್ತು ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ಕಳೆ ನಿಯಂತ್ರಣ ಕುರಿತು ಡಾಕ್ಟರ್ ನಾಗರಾಜ ಗೋಕಾವಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ. ಈ ಕುರಿತು ಕೊಡಗು ಜಿಲ್ಲೆಯ ಚಟ್ಟಳ್ಳಿಯಲ್ಲಿರುವ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆನಲ್ಲಿ ಕಳೆ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಚಟ್ಟಳ್ಳಿಯಲ್ಲಿರುವಂತಹ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು. ನಮಸ್ಕಾರ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ. ನಮಸ್ಕಾರ ಸರ್. ಈ ಕಾಫಿ ಬೆಳೆ ಬಹುವಾರ್ಷಿಕ ಬೆಳೆ ಅಂತ ಹೇಳ್ಬೋದು. ಹೀಗಿರುವಾಗ ಈ ಕಾಫಿ ಬೆಳೆನಲ್ಲಿ ಕಳೆ ನಿರ್ವಹಣೆ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ ಅಂತೀರಾ? ಬೇರೆ ಬೆಳೆ ತರ ಈ ಕಳೆ ಅನ್ನೋದು ಒಂದೇ ಬೆಳೆಗೆ ಸೀಮಿತ ಇಲ್ಲ. ಇದು ಬೆಳೆ ತಗೊಳ್ಳಿ ಅಥವಾ ಬೇರೆ ಜಾಗ ತಗೊಳ್ಳಿ, ಪ್ರತಿಯೊಂದು ಬೆಳೆ ಪ್ರತಿಯೊಂದು ಜಾಗಕ್ಕೂ ಈ ತರ ಕಳೆಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಖಾಲಿ ಜಾಗದಲ್ಲೂ ಕೂಡ ಕಳೆಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅದರಲ್ಲೂ ಖಾಲಿ ಜಾಗದಲ್ಲಿ ಕಳೆಗಳು ಇದ್ರೆ ಅದರಿಂದ ಅಷ್ಟೊಂದು ತೊಂದರೆ ಏನಾಗಲ್ಲ. ಯಾಕಂತಂದ್ರೆ ಅಲ್ಲಿ ಯಾವುದೇ ತರದ ಕ್ರಾಪ್ ಇರಲ್ಲ, ಯಾವುದೇ ತರದ ಲಾಸ್ ಕೂಡ ಆಗಲ್ಲ, ಯಾವುದೇ ತರದ ಹಾನಿ ಉಂಟಾಗಲ್ಲ, ನಷ್ಟ ಆಗಲ್ಲ. ಅದೇ ಕಳೆಗಳು ನಮ್ಮ ತೋಟದಲ್ಲಿ ಏನಾದ್ರೂ ಬಂದ್ರೆ ಅಥವಾ ನಮ್ಮ ಕೃಷಿ ಭೂಮಿಯಲ್ಲಿ ಏನಾದ್ರೂ ಬಂದ್ರೆ, ಮೇನ್ ಕ್ರಾಪ್ ಇರುತ್ತೆ ನಮ್ದು ಮುಖ್ಯ ಬೆಳೆ ಏನಿರುತ್ತೆ, ಆ ಮುಖ್ಯ ಬೆಳೆಗಳ ಜೊತೆಗೆ ಅದು ತುಂಬಾ ಸ್ಪರ್ಧೆಯನ್ನ ಉಂಟು ಮಾಡುತ್ತೆ. ಒಂದು ನೀರಿರ್ಬೋದು, ಪೋಷಕಾಂಶ ಇರ್ಬೋದು, ಹಾಗೆ ಒಂದೊಂದು ಬೆಳೆಗಳು ಒಂದೊಂದು ಮುಖ್ಯ ಬೆಳೆಗೆ ರೋಗ ಮತ್ತು ಕೀಟಗಳನ್ನು ಹರಡುವಂತಹ ಒಂದು ಸಾಧ್ಯತೆನೂ ಕೂಡ ಇರುತ್ತೆ. ಮತ್ತೆ ಸೂರ್ಯನ ಬೆಳಕಿಗೂ ಸ್ಪರ್ಧೆ ಉಂಟು ಮಾಡುತ್ತೆ. ಹೀಗಾಗಿ ಅದೇ ತರನಾಗಿ ಮಣ್ಣಿನ ತೇವಾಂಶ ಇರುತ್ತೆ, ಅದನ್ನು ಕೂಡ ಅವು ಸ್ಪರ್ಧೆಯನ್ನ ಉಂಟು ಮಾಡಿ ಕೊನೆಯ ಒಂದು ಇಳುವರಿಯಲ್ಲಿ ತುಂಬಾ ಕುಂಠಿತ ಆಗ್ಲಿಕ್ಕೆ ಅವು. ಅಂದ್ರೆ ಕಳೆಗಳನ್ನ ನಮ್ಮ ಕೃಷಿನಲ್ಲಿ ಪೀಡೆಗಳು ಅಂತ ಕರಿತೀವಿ, ಪೆಸ್ಟ್ ಅಂತಾನೆ ಕರಿತೀವಿ, ಪೆಸ್ಟ್ ಅಂತಾನೆ ಕರಿಬಹುದು. ಹೌದು, ಅಷ್ಟರ ಮಟ್ಟಿಗೆ ಅವು ತೊಂದರೆ ಕೊಡುತ್ತೆ. ನಮ್ಮ ಇಳುವರಿಯಲ್ಲಿ ತುಂಬಾ ಕುಂಠಿತ ಅಂದ್ರೆ ಹೇಳ್ಬೋದು ನಾವು 10% ಹಿಡಿದು ಇವನ್ 40% ಕೂಡ ಅವು ಇಳುವರಿಯ ಮೇಲೆ ಪ್ರಭಾವವನ್ನ ಬೀರುತ್ತೆ. ಇನ್ನು ಕಾಫಿ ಬೆಳೆಗೆ ಬಂದ್ರೆ, ಕಾಫಿ ಬೆಳೆಗೆ ಬಂದಾಗ ಕಾಫಿ ಬೆಳೆ ಅಷ್ಟೊಂದು ನೆರಳಿದ್ರು ಕೂಡ, ಅದೇ ತರನಾಗಿ ಅಷ್ಟೊಂದು ಬಿಸಿಲಿನ ಪ್ರಮಾಣ ಇಲ್ಲದೇ ಇದ್ರೂ ಕೂಡ ಕಾಫಿ ಬೆಳೆಯಲ್ಲಿ ನೋಡ್ಲಿಕ್ಕೆ ಸುಮಾರು ಕಳೆಗಳ ವಿಧಗಳು ಇರ್ಬೋದು. ಸಾಕಷ್ಟು ಪೋಷಕಾಂಶ ಕೊಡ್ತೀವಿ. ಹೌದು, ಮಳೆ ಕೂಡ ಸಾಕಷ್ಟು ಬರುತ್ತೆ. ಅದೇ ಒಂದು ಕಾರಣಕ್ಕಾಗಿ ಬೆಳೆಗಾರರು ಕೂಡ ಗಮನಿಸಿರ್ಬೋದು ತಮ್ಮ ತೋಟಗಳಲ್ಲಿ ಎಲ್ಲಿ ನೆರಳಿನ ಪ್ರಮಾಣ ಜಾಸ್ತಿ ಇರುತ್ತೋ ಅಲ್ಲಿ ಈ ಕಳೆಗಳ ಪ್ರಮಾಣ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದಾಗೂ ಕೂಡ ನಮ್ಮ ಕಾಫಿ ತೋಟದಲ್ಲಿ ಹೇಳವಾಗಿ ನಾವು ಕಳೆಗಳನ್ನ ನೋಡ್ಲಿಕ್ಕೆ ಕಾಣ್ತೀವಿ. ಕಾಫಿ ಬೆಳೆಗಾರರಿಂದ ಕೇಳ್ತಾ ಇರ್ತೀವಿ, ಹೌದು ಕಾಫಿ ಕೊಯ್ಲು ಮಾಡುವಾಗ ಅದನ್ನ ಅರಿಸ್ಕೋಬೇಕು ಅಂದ್ರೆ ಫಸ್ಟ್ ಕಳೆ ತೆಗೆಸ್ಬೇಕು ಅಂತ ಹೇಳ್ತಾರೆ. ಹೌದು, ಕಳೆ ತೆಗೆಸ್ಬೇಕಂತ ಹೇಳ್ತಿರ್ತಾರೆ. ಯಾಕಂತಂದ್ರೆ ಕೊಯ್ಲು ಮಾಡ್ಬೇಕಾದ್ರೆ ಸುಮಾರು ಕಡೆ ಈ ಕಾಫಿ ಹಣ್ಣುಗಳೆಲ್ಲ ಬಿದ್ದೋಗ್ಬಿಡ ಚಾನ್ಸಸ್ ಇರುತ್ತೆ, ಸಿಡಿತ್ತೆ. ಅವಾಗ ಕಳೆಗಳಲ್ಲಿ ಅದು ಮುಚ್ಕೊಂಡು ಅಲ್ಲೇ ಉಳಿಯೋ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಕೊಯ್ಲು ಮಾಡೋಕ್ಕಿಂತ ಮುಂಚೆ ಕಳೆಯನ್ನ ಸಂಪೂರ್ಣವಾಗಿ ಕ್ಲೀನ್ ವೀಡಿಂಗ್ ಅಂತ ಕರಿತೀವಿ, ಸಂಪೂರ್ಣವಾಗಿ ತೆಗಿಲಿಕ್ಕೆ ಅದನ್ನ ಸಜೆಸ್ಟ್ ಮಾಡ್ತೀವಿ, ರೆಕಮೆಂಡ್ ಮಾಡ್ತೀವಿ. ಹೀಗಾಗಿ ಕಾಫಿ ಬೆಳೆಯಲ್ಲಿ ಅದರಲ್ಲೂ ಸಣ್ಣ ಗಿಡ ಏನಿರುತ್ತೆ, ಸಣ್ಣ ಗಿಡ ಅಂತಂದ್ರೆ ಒಂದು 1-5 ವರ್ಷದ ಗಿಡದ ಎಳೆ ಗಿಡಗಳು ಏನಿರುತ್ತೆ, ಅದರಲ್ಲಿ ನಮಗೆ ಈ ಕಳೆಗಳ ಪ್ರಮಾಣ ತುಂಬಾ ಕಂಡು ಬರುತ್ತೆ. ಕಂಡು ಬಂದರೂ ಕೂಡ ನಿಯಂತ್ರಣ ಮಾಡಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ಸುಮಾರು ಒಂದು ಕಾರ್ಯಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ ಏನೇನು ಕಾರ್ಯಕ್ರಮಗಳನ್ನ ಈ ಕಾಫಿ ಬೆಳೆನಲ್ಲಿ ಕಳೆ ನಿಯಂತ್ರಣಕ್ಕಾಗಿ ನಾವು ಕೈಗೊಳ್ಳಬಹುದು ಅಂತ? ಸುಮಾರು ಕಾರ್ಯಕ್ರಮಗಳನ್ನ ಅಥವಾ ಕಳೆ ನಿಯಂತ್ರಣ ಚಟುವಟಿಕೆಗಳನ್ನ ನಾವು ಕಾಫಿ ತೋಟದಲ್ಲಿ ಕೈಗೊಳ್ಳಬಹುದು. ಅದರಲ್ಲಿ ಏನಂತಂದ್ರೆ ಸಣ್ಣ ಬೆಳೆಯಲ್ಲಿ ಮಾಡಬೇಕಾದ ಒಂದು ಚಟುವಟಿಕೆಗಳೇ ಬೇರೆ ಇದೆ, ದೊಡ್ಡ ಒಂದು ಬೆಳೆನಲ್ಲಿ ಮಾಡಬೇಕಾದ ಚಟುವಟಿಕೆಗಳೇ ಬೇರೆ ಇದೆ. ಯಾಕಂತಂದ್ರೆ ಒಂದೊಂದು ಚಟುವಟಿಕೆಗಳು ಅಥವಾ ಒಂದೊಂದು ಹಂತಗಳು ದೊಡ್ಡ ಬೆಳೆಗೆ ಅಥವಾ ಸಣ್ಣ ಬೆಳೆಗೆ ಕಾರ್ಯರೂಪಕ್ಕೆ ಬರಲ್ಲ. ಈಗ ಮೆಷಿನ್ ವೀಡಿಂಗ್ ಇರ್ಬೋದು, ಆಮೇಲೆ ಇನ್ನೊಂದು ಕಳೆನಾಶಕ ಸಿಂಪರಣೆ ಇರ್ಬೋದು, ಸೊ ಅಥವಾ ಇನ್ನೊಂದೇನು ಸ್ಲ್ಯಾಶ್ ವೀಡಿಂಗ್ ಇರ್ಬೋದು, ಇವೆಲ್ಲ ಕೊಚ್ಚೋದು ಇರ್ಬೋದು, ಇವೆಲ್ಲ ಈ ಸಣ್ಣ ಗಿಡಕ್ಕೂ ದೊಡ್ಡ ಗಿಡಕ್ಕೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆಮೇಲೆ ಕಳೆಗಳೆಲ್ಲ ನಿಯಂತ್ರಣ ವಿಧಗಳಲ್ಲಿ ನಮಗೆ ಏನಂತಂದ್ರೆ ಈ ಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಬರುತ್ತೆ, ಬೇಸಾಯ ಕ್ರಮಗಳು ಬರುತ್ತೆ, ಮ್ಯಾನ್ಯುವಲ್ ವೀಡಿಂಗ್ ಅಂತ ಬರುತ್ತೆ, ಕೊಚ್ಚೋದು ಬರುತ್ತೆ, ಆಮೇಲೆ ಮೆಷಿನ್ ವೀಡಿಂಗ್ ಬರುತ್ತೆ, ಮೆಕ್ಯಾನಿಕಲ್ ವೀಡಿಂಗ್ ಅಂತ ಬರುತ್ತೆ. ಯಂತ್ರಗಳನ್ನ ಬಳಸಿಕೊಂಡು ನಾವು ಕಳೆಯನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು. ಸೊ ಈ ತರ ಸುಮಾರು ವಿಧವಿಧದ ಕಳೆ ನಿಯಂತ್ರಣ ವಿಧಾನಗಳು ನಮ್ಮ ಕಾಫಿಯಲ್ಲಿ ಬರುತ್ತೆ. ಅದರಲ್ಲಿ ನಾವು ಪ್ರಾಮುಖ್ಯವಾಗಿ ಮಾಡ್ತಕ್ಕಂಥದ್ದು ಈ ಕೊಚ್ಚೋದು ಅಂದ್ರೆ ಜನರನ್ನ ಬಳಸಿಕೊಂಡು ನಾವು ಕೊಚ್ಚೋ ವೀಡಿಂಗ್ ಅನ್ನ ಮೊದಲಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅದೇ ಒಂದು ವಿಧಾನ ಸರಿಯಾಗಿ ನಮಗೆ ಕಾಣ್ತಾ ಇದೆ. ಸೊ ಅದರಿಂದ ಏನಾಗುತ್ತಂತಂದ್ರೆ ಕೊಚ್ಚೋದ್ರ ಮೂಲಕ ಕೊಚ್ಚತಕ್ಕಂತಹ ಕಳೆಯನ್ನ ತೆಗೆದು ಅದೇ ಸಮಯದಲ್ಲಿ ನಾವು ಕಾಫಿ ಗಿಡಗಳ ಬುಡಕ್ಕೆ ಹಾಕುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದೀವಿ. ಮುಚ್ಚಿಗೆ ಮಾಡುವಂತದ್ದು ಇದರಿಂದ ಏನಾಗುತ್ತೆ, ಸ್ವಲ್ಪ ತೇವ ಸಂರಕ್ಷಣೆ ಆಗುತ್ತೆ, ಗಿಡಗಳ ಒಂದು ಅಭಿವೃದ್ಧಿಗೆ ಕೂಡ ಸೊ ಹೆಲ್ಪ್ ಆಗುತ್ತಂತ ನಾವು ಈ ಏನು ಕೊಚ್ಚೋ ಒಂದು ವಿಧಾನ ಇದೆ, ಸೊ ಇದು ಮೊದಲಿನಿಂದ ಹಿಡಿದು ಇವತ್ತಿನವರು ಕೂಡ ಬೆಸ್ಟ್ ವಿಧಾನ ಅಂತಾನೆ ನಾವು ಕರಿತೀವಿ. ಅದನ್ನ ಬಿಟ್ಟರೆ ಈಗ ನೆಕ್ಸ್ಟ್ ಬಂದಿರೋದು ಅಂತಂದ್ರೆ ಈಗ ಮೆಷಿನ್ ವೀಡಿಂಗ್ ಅಂತ ಬಂದಿದೆ, ಯಂತ್ರಗಳನ್ನ ಬಳಸಿಕೊಂಡು ನಾವು ಕಳೆಗಳನ್ನ ನಿಯಂತ್ರಣ ಕಾಫಿ ತೋಟಗಳಲ್ಲಿ ಮಾಡ್ತಾ ಇದ್ದೀವಿ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ ಈ ಸಣ್ಣ ಗಿಡಗಳಲ್ಲಿ ಯಂತ್ರಗಳನ್ನ ಬಳಸಿಕೊಂಡು ನಾವು ಕಳೆಯನ್ನ ಹೊಡೆಯೋದ್ರಿಂದ ಮಣ್ಣಿನ ಜೊತೆಗೆ ಕಳೆಗಳ ಎಲೆಗಳು ಕೂಡ ಜೋರಾಗಿ ಸ್ಪ್ಲಾಶ್ ಆಗಿ ಕಾಫಿ ಸಣ್ಣ ಗಿಡಗಳ ಮೇಲೆ ಕೂತ್ಕೊಳ್ಳುತ್ತೆ. ಕೂತ್ಕೊಂಡು ಮೈರೋಥಿಸಿಯಂ ಅಂತ ಒಂದು ಶಿಲೀಂಧ್ರವನ್ನ ಅದು ಉಂಟು ಮಾಡುತ್ತೆ. ಅಭಿವೃದ್ಧಿ ಆಗುತ್ತೆ. ಈ ಮೈರೋಥಿಸಿಯಂ ಶಿಲೀಂಧ್ರ ಈ ಕಳೆಗಳ ಮೂಲಕ ಬರುವಂತಹ ಒಂದು ಶಿಲೀಂಧ್ರ. ಇದು ಯಾಂತ್ರೀಕರಣದ ಮೂಲಕ ಕಳೆಗಳ ರಭಸದ ಹೊಡೆತಕ್ಕೆ ಮಣ್ಣು ಕಲ್ಲು ಹಾಗೂ ಕಳೆಗಳ ಎಲೆಗಳು ಹಾರಿ ಹೋಗಿ ಈ ಗಿಡದ ಮೇಲೆ ಕೂತ್ಕೊಂಡು ಆ ಶಿಲೀಂಧ್ರ ಬೆಳೆದ್ಬಿಟ್ಟು ಇಡೀ ಎಲೆಯನ್ನೆಲ್ಲ ತಿಂದ್ಬಿಡುತ್ತೆ, ಕಪ್ಪಾಗಿ ಮಾಡುತ್ತೆ, ಎಲೆಗಳು ಎಲ್ಲ ಒಣಗಿಬಿಟ್ಟು ಬಿದ್ದೋಗ್ಬಿಡುತ್ತೆ. ಹೀಗಾಗಿ ಗಿಡ ಚಿಕ್ಕದಿದ್ದಾಗ್ಲೇನೆ ತುಂಬಾ ವೀಕ್ ಆಗಿ ಬರಲಾಗುತ್ತೆ, ಯಾವುದೇ ತರದ ಎಲೆಗಳು. ಸೊ ಅದರ ಜೊತೆ ಜೊತೆಗೆ ಅದಾಗಿಯೂ ಕೂಡ ಈ ಯಾಂತ್ರಿಕರಣ ಉಪಯೋಗ ಮಾಡಿದ ಆದ್ಮೇಲೂ ಕೂಡ ನಾವು ಆ ಗಿಡಗಳನ್ನ ಪುನರುಚ್ಚೇತನ ಮಾಡ್ಲಿಕ್ಕೆ ಸುಮಾರು ಸ್ಪ್ರೇಗಳನ್ನ ತಗೋಬೇಕಾಗುತ್ತೆ. ಹಾಗಾಗಿ ಜಾಸ್ತಿ ಖರ್ಚು ವೆಚ್ಚಗಳು ಉಂಟಾಗುತ್ತೆ ಸಣ್ಣ ಬೆಳೆಗಳಲ್ಲಿ. ಒಂದರಿಂದ ಐದು ವರ್ಷ ಆರು ವರ್ಷದ ಬೆಳೆ ಯಾರ್ಯಾರ್ದು ಇರುತ್ತೋ ಸಣ್ಣ ಗಿಡಗಳು ಇರುತ್ತೋ ಅವರು ಆದಷ್ಟು ಯಾಂತ್ರಿಕರಣ ಯೂಸ್ ಮಾಡದೇ ಇರೋದು ಒಳ್ಳೆಯದು. ವಿಶೇಷವಾಗಿ ಕಳೆ ನಿಯಂತ್ರಣಕ್ಕೆ ಅದರ ಬದಲು ಕೊಚ್ಚೋದಿದೆ ಬೇಕತ್ತೆಯಿಂದ ಏನು ಹೊಡಿತಾರೆ ಸೊ ಅದನ್ನ ಸಣ್ಣ ಗಿಡಗಳಲ್ಲಿ ಮಾಡ್ಕೋಬಹುದು. ಇನ್ನೇನು ಆಲ್ರೆಡಿ ದೊಡ್ಡ ಗಿಡಗಳಿರುತ್ತೆ ತುಂಬಾ ಹಳೆ ಗಿಡಗಳು ಇರುತ್ತೆ ಅದರಲ್ಲಿ ಯಾಂತ್ರೀಕರಣ ಉಪಯೋಗನ ಮಾಡ್ಕೋಬಹುದು. ಅದರಿಂದ ಯಾವುದೇ ತರನಾದ ರೋಗ ಅಥವಾ ಶಿಲೀಂಧ್ರಗಳು ಹರಡುವ ಸಮಸ್ಯೆ ಇರಲ್ಲ. ಮತ್ತೆ ಇಲ್ಲಿ ರಾಸಾಯನಿಕ ಕಳೆ ನಿಯಂತ್ರಣ ವಿಧಾನವನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಏನಾಗ್ತಿದೆ ಅಂತಂದ್ರೆ ಸರ್, ಇತ್ತೀಚೆಗೆ ನಮ್ಮ ಕಾಫಿ ತೋಟದಲ್ಲೂ ಕೂಡ ಏನು ಕಾರ್ಮಿಕರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಬರ್ತಾ ಇದೆ. ಕಡಿಮೆ ಆಗ್ತಾ ಬಂದಾಗ ನಮಗೆ ಈ ಕೊಚ್ಚಿಬಿಟ್ಟು ಕಳೆಗಳನ್ನ ನಿಯಂತ್ರಣ ಮಾಡುವಷ್ಟು ಕೆಲಸಗಾರರು ಸಿಗ್ತಾ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ಆಮೇಲೆ ದೊಡ್ಡ ದೊಡ್ಡ ಎಸ್ಟೇಟ್ಗಳು ಇರ್ಬೋದು, ಆಮೇಲೆ ಚಿಕ್ಕ ಚಿಕ್ಕ ಎಸ್ಟೇಟ್ಗಳಾದ್ರೆ ಅಥವಾ ಸಣ್ಣ ಬೆಳೆಗಾರರಾದ್ರೆ ಏನ್ ಮಾಡ್ತಾರೆ, ಸೊ ಮನೆಯಲ್ಲಿ ಇರ್ತಕ್ಕಂಥವ್ರೆ ಅಥವಾ ಎರಡ್ ಮೂರು ಜನ ಕಾರ್ಮಿಕರನ್ನ ಮಾಡ್ಕೊಂಡು ಅವರು ಎಲ್ಲ ತಮ್ಮ ಸಾಗುವಳಿಯನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ದೊಡ್ಡ ದೊಡ್ಡ ಎಸ್ಟೇಟ್ಗಳಲ್ಲಿ ಏನಾಗುತ್ತೆ, ಈ ತರದ ಒಂದು ತೊಂದರೆಗಳು ಬರುತ್ತೆ. ಅವಾಗ ಅಂತ ಒಂದು ಟೈಮಲ್ಲಿ ಈ ತರದ ಕಳೆ ನಿಯಂತ್ರಕಗಳನ್ನ ಕೆಮಿಕಲ್ ಔಷಧಿಗಳನ್ನ ನಾವು ಯೂಸ್ ಮಾಡಬಹುದು. ಬಟ್ ಏನಂತಂದ್ರೆ ನಮ್ಮ ಕಾಫಿ ಬೋರ್ಡು, ನಮ್ಮ ಸಂಶೋಧನೆ ಕಾಫಿ ಮಂಡಳಿ ಹೇಳೋದೇನಂತಂದ್ರೆ ಆದಷ್ಟು ಕಾಫಿ ಬೆಳೆಯಲ್ಲಿ ರಾಸಾಯನಿಕಗಳನ್ನ ಯೂಸ್ ಮಾಡಬೇಡಿ ಅಂತಾನೆ ಹೇಳೋದು. ಆದಷ್ಟು ಕಡಿಮೆ ಮಾಡಬೇಕು. ಇದರಿಂದ ಏನಾಗುತ್ತೆ, ಮಣ್ಣಿನ ಫಲವತ್ತತೆಗೆ ಕಾರಣ ಆಗಿರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳು ಏನಿರುತ್ತೆ, ಸೂಕ್ಷ್ಮಾಣು ಜೀವಿಗಳೆಲ್ಲ ಸತ್ತೋಗ್ಬಿಡುತ್ತೆ. ಸೊ ಅದರಿಂದ ತುಂಬಾ ಪರಿಣಾಮವನ್ನ ಉಂಟು ಮಾಡುತ್ತೆ. ಯಾಕಂತಂದ್ರೆ ನೆರಳು ಮರಗಳ ಗಿಡಗಳ ಎಲೆಗಳು ಬಿದ್ದು ಸಾವಯವ ಪದಾರ್ಥ ಏನು ಉಂಟಾಗಿರುತ್ತೆ, ಅವೆಲ್ಲ ಸಾವಯವ ಪದಾರ್ಥ ಉಂಟಾಗಬೇಕು ಅಂತಂದ್ರೆ ಈ ಸೂಕ್ಷ್ಮಾಣು ಜೀವಿಗಳ ಒಂದು ಆಕ್ಟಿವಿಟಿಯಿಂದ, ಚಟುವಟಿಕೆಯಿಂದನೇ ಅದು ಡಿಕಂಪೋಸ್ ಆಗ್ತಾ ಇರುತ್ತೆ. ಹೀಗಾಗಿ ನಾವು ಕಂಟಿನ್ಯೂಸ್ ಆಗಿ ರಾಸಾಯನಿಕಗಳನ್ನ ಯೂಸ್ ಮಾಡಿ ಮಣ್ಣಿನ ಗುಣವನ್ನ ಫಲವತ್ತತೆಯನ್ನ ನಾವು ಕಡಿಮೆ ಮಾಡಿದ್ರೆ, ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲೋದ್ರಿಂದ ಈ ತರದ ಒಂದು ಸಾವಯವ ಪದಾರ್ಥಗಳ ಒಂದು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ಕಾಫಿ ತೋಟಗಳಲ್ಲಿ ರಾಸಾಯನಿಕ ಒಂದು ಬಳಕೆಯನ್ನ ಕಡಿಮೆ ಮಾಡಿ, ಏನಂತಂದ್ರೆ ರೋಡ್ಗಳು ಇರುತ್ತೆ ಸುಮಾರು ತೋಟಗಳಲ್ಲಿ ರೋಡ್ ಇರುತ್ತೆ, ಆಮೇಲೆ ಮನೆ ಅಕ್ಕಪಕ್ಕ, ಆಮೇಲೆ ಅವ್ರದ್ದು ಗೋಡಾವನ್ ಅಕ್ಕಪಕ್ಕ ಇರ್ಬೋದು, ಹಾಗೆ ಡ್ರೈಯಿಂಗ್ ಯಾರ್ಡ್ ಅಕ್ಕಪಕ್ಕ ಇರ್ಬೋದು, ದೂರದಲ್ಲಿ ಬಳಕೆಯನ್ನ ನಾವು ಸಜೆಸ್ಟ್ ಮಾಡ್ತೀವಿ. ಬಟ್ ಡ್ರೈಯಿಂಗ್ ಯಾರ್ಡ್ ಅಲ್ಲಿ ಮಾಡಲ್ಲ. ಸುತ್ತ ಕಾಫಿ ಏನು ಒಣಗಿಸುವ ಒಂದು ಜಾಗ ಇರುತ್ತೆ ಅಲ್ಲಿ ರಾಸಾಯನಿಕ ಸಿಫಾರಸು ಮಾಡಲ್ಲ. ಕಾಫಿ ಒಣಗಿಸೋದ್ರಿಂದ ಅದರ ರೆಸಿಡ್ಯೂ ಇದು ಅಬ್ಸರ್ವ್ ಮಾಡುತ್ತೆ, ಕಾಫಿ ಬೀಜಗಳು ಇದು ಎಳ್ಕೊಳ್ಳುತ್ತೆ, ಹೀರ್ಕೊಳ್ಳುತ್ತೆ. ಸೊ ಹೀಗಾಗಿ ಕಾಫಿ ಕಣದಲ್ಲಿ ಕಳೆನಾಶಕಗಳ ಒಂದು ಸಿಂಪರಣೆಯನ್ನು ಮಾಡಲ್ಲ. ಇನ್ನು ಮುಖ್ಯವಾಗಿ ಇದು ಬಹುವಾರ್ಷಿಕ ಬೆಳೆಯಾಗಿರೋದ್ರಿಂದ ಯಾವ್ಯಾವ ತಿಂಗಳುಗಳಲ್ಲಿ ಈ ಕಳೆ ನಿಯಂತ್ರಣಕ್ಕೆ ವಿಶೇಷ ಗಮನವನ್ನು ನಾವು ಕೊಡಬೇಕಾಗತ್ತೆ ಕಾಫಿ ಬೆಳೆನಲ್ಲಿ? ಕಾಫಿ ಬೆಳೆನಲ್ಲಿ ನೋಡಿ ಸರ್, ವಿಶೇಷವಾಗಿ ನಾವು ಏಪ್ರಿಲ್ ತಿಂಗಳಿನಲ್ಲಿ, ಏಪ್ರಿಲು ಮತ್ತೆ ಇದೇನು ಮೇ ತಿಂಗಳಿರುತ್ತೆ, ಈ ಟೈಮಲ್ಲಿ ನಾವು ಕಳೆಯ ನಿಯಂತ್ರಣಕ್ಕೆ ವಿಶೇಷವಾದ ಗಮನವನ್ನು ನಾವು ಕೊಡಬೇಕಾಗತ್ತೆ. ಯಾಕಂತಂದ್ರೆ ಏನಾದ್ರೂ ಮಳೆ ಬಂದ್ಬಿಟ್ರೆ ಈ ಕಾಫಿ ಇದು ಕಳೆಗಳ ಒಂದು ಗ್ರೋತ್ ತುಂಬಾ ವಿಗ್ರಸ್ ಆಗಿಬಿಡುತ್ತೆ, ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಹಾಗೂ ಅದು ಮುಂದೆ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದು ನಿಯಂತ್ರಣಕ್ಕೆ ಸಿಗದೆ ಇರೋ ತರ ಬೆಳೆದ್ಬಿಡುತ್ತೆ. ಸೊ ಹೀಗಾಗಿ ಆದಷ್ಟು ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಈವನ್ ಮಾರ್ಚ್ ಅಲ್ಲೂ ಕೂಡ ಮಾಡೋದು, ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳಲ್ಲಿ ಅವಾಗ ಯಾವಾಗ ಕಾರ್ಮಿಕರು ಸಿಗುತ್ತೋ ಅವರಿಗೆ ಯಾವಾಗ ಅವೈಲಬಿಲಿಟಿ ಬಿಡುವು ಇರುತ್ತೋ ಆ ಟೈಮಲ್ಲಿ ಅದನ್ನ ನೋಡಿಕೊಂಡು ಅವರು ಈ ತಿಂಗಳಲ್ಲಿ ಕಳೆಗಳನ್ನ ಸಂಪೂರ್ಣವಾಗಿ ಕ್ಲೀನ್ ಆಗಿ ಆ ಟೈಮಲ್ಲಿ ಒಂದ್ ಮಾಡಬೇಕು. ಅದಾದ್ಮೇಲೆ ಮಳೆಗಾಲದ ಟೈಮಲ್ಲಿ ಆ ಟೈಮಲ್ಲಿ ಅನುಕೂಲ ಆಗಲ್ಲ ಮಾಡ್ಲಿಕ್ಕೆ, ಅನುಕೂಲ ಬಿಡುವೆ ಸಿಗಲ್ಲ, ಮಳೆ ಬಿಡುವು ಕೊಡಲ್ಲ. ಹೀಗಾಗಿ ಕಳೆಗಳನ್ನ ನಿಯಂತ್ರಣ ಆ ಟೈಮಲ್ಲಿ ಆಗಲ್ಲ. ಮಳೆ ಮುಗಿದ ತಕ್ಷಣ ಇಮಿಡಿಯೇಟ್ ಆಗಿ ಮಳೆ ತುಗಿದ ತಕ್ಷಣ ಒನ್ ರೌಂಡ್ ವೀಡಿಂಗ್ ಅನ್ನ ಕಳೆಗಳನ್ನ ನಿಯಂತ್ರಣವನ್ನ ನಾವು ಮಾಡ್ಕೋಬಹುದು. ಅಂತಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ಕೋಬಹುದು. ಅದಾದ್ಮೇಲೆ ಈ ಮಳೆ ಮುಗ್ದಾದ್ಮೇಲೆ ಸ್ವಲ್ಪ ಮಣ್ಣಲ್ಲಿ ತೇವ ಇರೋದ್ರಿಂದ ಸೆಪ್ಟೆಂಬರ್ ಟೈಮಲ್ಲಿ ನಾವು ಕಳೆಯನ್ನ ಹೊಡೆದಿರ್ತೀವಿ, ಬಟ್ ಆದ್ರೂ ಕೂಡ ಈ ಏನು ತೇವದ ಅಂಶ ಒಂದು ಎರಡು ಮೂರು ತಿಂಗಳು ಇರುತ್ತೆ, ಈ ಚಳಿಗಾಲದ ಟೈಮಲ್ಲಿ ಇರುತ್ತೆ, ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಟೈಮಲ್ಲೆಲ್ಲ ಇರುತ್ತೆ. ಸೊ ಅಂತ ಟೈಮಲ್ಲಿ ನಾವು ಕಳೆ ಹೊಡೆದ್ರು ಕೂಡ ಮತ್ತೆ ಚಿಗುರಿರುತ್ತೆ. ಸೊ ಹೀಗಾಗಿ ಇನ್ನೇನು ನಾವು ಕೊಯ್ಲನ್ನ ಮಾಡ್ತೀವಿ, ಇನ್ನು ನವೆಂಬರ್ ಅಲ್ಲಿ ಕೊಯ್ಲು ಮಾಡ್ತೀವಿ ಅಂತಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಒಂದ್ಸರಿ ಕ್ಲೀನ್ ವೀಡಿಂಗ್ ಅನ್ನ ಮಾಡ್ಕೊಂಡಷ್ಟು ಸೊ ನಮಗೆ ಕೊಯ್ಲು ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅಂದ್ರೆ ಅವಾಗ ಕೊಚ್ಚೋಷ್ಟು ಎತ್ತರ ಇರಲ್ಲ. ಹೌದು, ಕೊಚ್ಚೋಷ್ಟು ಎತ್ತರ ಇರಲ್ಲ. ಆದ್ರೆ ಅದನ್ನ ನಾವು ಶುದ್ಧವಾಗಿ ತೆಗಿಬೇಕಾಗುತ್ತೆ. ಎರ್ತ ಅಂತಾರೆ ನಮ್ಮ ಇವರು. ಹೌದು ಹೌದು, ನಾವು ತೆಗೆಯೋದು ಅಂತಾರೆ. ಹೌದು, ಉಜ್ಜೋದು ಉಜ್ಜೋದು ಅಥವಾ ಆ ರೀತಿ. ಹೌದು, ಈ ಕೊಯ್ಲಿಗಿಂತ ಮುಂಚೆ ಮುಂಚೆ ಮಾಡಬೇಕಾಗುತ್ತೆ. ಅಂದ್ರೆ ಅವಾಗ ಕೆಳಗಡೆ ಬಿದ್ದ ಕಾಫಿ ಹಣ್ಣುಗಳನ್ನು ಕೂಡ ನಾವು ಆರಿಸ್ಕೋಬಹುದು. ಹೌದು, ಅದು ಆ ಒಂದು ಸಂದರ್ಭದಲ್ಲಿ ಮಾಡೋ ಅಂತದ್ದು. ಒಟ್ಟು ಇದು ಮೂರು ಸಾರಿ ಒಂದು ವರ್ಷಕ್ಕೆ. ಹೌದು, ಕಡಿಮೆ ಅಂದ್ರು ಇದು ಕಡಿಮೆ ಅಂದ್ರು ಮೂರು ಸಾರಿ ನಾವು ಒಂದು ವರ್ಷಕ್ಕೆ ಕಳೆಗಳ ನಿಯಂತ್ರಣವನ್ನು ಮಾಡ್ಕೋಬೇಕಾಗುತ್ತೆ. ಇದು ಏನಂತಂದ್ರೆ ಮೂರು ಸಾರಿ ಅನ್ನೋದು ಇದು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತಹ ದೊಡ್ಡ ಗಿಡಗಳಲ್ಲಿ. ಸಣ್ಣ ಗಿಡಗಳಲ್ಲಿ ಏನಿದೆ ಇದು ನಾಲ್ಕು ಸಾರಿನೂ ಆಗ್ಬೋದು ಅಥವಾ ಐದು ಸಾರಿನೂ ಆಗ್ಬೋದು. ಏನಂತಂದ್ರೆ ಸಣ್ಣ ಗಿಡಗಳು ಇರೋದ್ರಿಂದ ನಾವು ಪದೇ ಪದೇ ನೀರನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ಪದೇ ಪದೇ ನೀರು ಕೊಡೋದ್ರಿಂದ ಪದೇ ಪದೇ ಕಳೆಗಳು ಬರ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ನಾವು ಸಣ್ಣ ಏನು ಗಿಡಗಳಿರುತ್ತೆ ಅವಾಗ ಟೈಮು ನಮಗೆ ಅಥವಾ ಕಳೆಯನ್ನು ಮಾಡುವ ಒಂದು ಇದು ಜಾಸ್ತಿ ಆಗುತ್ತೆ. ಒಂದು ನಾಲ್ಕು ಸರಿ ಆಗ್ಬೋದು, ಐದು ಸರಿ ಆಗ್ಬೋದು, ಈ ಥರ ಡಿಪೆಂಡ್ ಆಗುತ್ತೆ. ಜೊತೆಗೆ ನಾವು ಪೋಷಕಾಂಶಗಳನ್ನು ಕೊಡೋದಕ್ಕಿಂತ ಮುಂಚೆ ಕಳೆ ತೆಗೆದೇ ಕೊಡಬೇಕಾಗುತ್ತೆ. ಹೌದು, ಯಾವತ್ತೂ ಅದನ್ನು ನೆನಪಲ್ಲಿ ನಾವು ಇಟ್ಕೋಬೇಕು. ಯಾವುದೇ ರೀತಿಯಾಗಿ ನೀರು ಕೊಡೋಕ್ಕಿಂತ ಮುಂಚೆ ಇರ್ಬೋದು ಅಥವಾ ಪೋಷಕಾಂಶ ಕೊಡೋಕ್ಕಿಂತ ಮುಂಚೆ ಇರ್ಬೋದು, ನಾವು ಆದಷ್ಟು ನಮ್ಮ ತೋಟದಲ್ಲಿ ಕಳೆ ಇರದೇ ಇರೋದಂಗೆ ನೋಡಿಕೊಂಡು ಆಮೇಲೆ ಕಳೆ ತೆಗೆದಾದ್ಮೇಲೆ ಈ ಎಲ್ಲ ಪೋಷಕಾಂಶಗಳನ್ನು ನೀರು ಕೊಡೋದು ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಾಂದ್ರೆ ಕಳೆಗಳೇ ಬೆಳೆಸ್ಕೊಂಡು ಅವೇ ರಭಸವಾಗಿ ಬೆಳೆದು ರಭಸವಾಗಿ ಬೆಳೆದ್ಬಿಡುತ್ತೆ. ನಮ್ಮ ಕಾಫಿ ಗಿಡಗಳು ವೀಕ್ ಆಗಿ ಸೊರಗಿಬಿಡುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಬೆಳೆನಲ್ಲಿ ಕಳೆ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8276 19 8 7. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8276 19 8 7. ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕಾಫಿ ಬೆಳೆನಲ್ಲಿ ಕಳೆ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಈ ಕುರಿತು ಕೊಡಗು ಜಿಲ್ಲೆಯ ಚಟ್ಟಳ್ಳಿಯಲ್ಲಿರುವ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಏಲಕ್ಕಿ ಬೆಳೆಯಲ್ಲಿ ಕಾಯಿ ಕೊತ್ತು ಮತ್ತು ಕಾಂಡಗಳಿಗೆ ಹಾನಿ ಮಾಡುವ ಹುಳುಗಳ ನಿಯಂತ್ರಣ ಕುರಿತು ಮಾಹಿತಿ. ಏಲಕ್ಕಿ ಬೆಳೆನಲ್ಲಿ ಕಾಯಿ ಕೊತ್ತು ಮತ್ತು ಕಾಂಡಗಳಿಗೆ ಹಾನಿ ಮಾಡುವಂಥ ಕಾಂಡಕೊರಕ ಹುಳುವಿನ ಹಾವಳಿ ನಮ್ಮ ರಾಜ್ಯದಲ್ಲಿ ಗಂಭೀರವಾದಂಥ ಸಮಸ್ಯೆ. ಈ ಕಾಂಡ ಕೊತ್ತು ಮತ್ತು ಕಾಯಿ ಕೊರೆಯುವಂಥ ಕೀಟದ ಮರಿಹುಳು ಹಾನಿಯನ್ನು ಉಂಟು ಮಾಡುವಂಥ ಹಂತ ಅಂತ ಹೇಳ್ಬೋದು. ವಯಸ್ಕ ಕೀಟ ಮಧ್ಯಮ ಗಾತ್ರದ ಕಿತ್ತಳೆ ಹಳದಿ ಬಣ್ಣದ ಒಂದು ಪತಂಗ. ಇದರ ರೆಕ್ಕೆಗಳ ಮೇಲೆ ಹಲವಾರು ಕಪ್ಪು ಚುಕ್ಕೆಗಳು ಇರ್ತವೆ. ಪತಂಗಗಳು ಮಕರಂದವನ್ನು ಹೀರ್ತವೆ, ಏಲಕ್ಕಿ ಬೆಳೆಗೆ ನೇರವಾಗಿ ಹಾನಿ ಮಾಡೋದಿಲ್ಲ. ಹೆಣ್ಣು ಪತಂಗ ಏಲಕ್ಕಿ ಗರಿಗಳ ಅಂಚಿನಲ್ಲಿ, ಎಲೆಯ ಕಂಕಳಿನಲ್ಲಿ ಮತ್ತು ಕೊತ್ತುಗಳಲ್ಲಿ 20-30 ಮೊಟ್ಟೆಗಳನ್ನು ಒಂಟಿಯಾಗಿ ಅಥವಾ 2 ಅಥವಾ 3 ಗುಂಪಿನಲ್ಲಿ ಇಡುತ್ತೆ. ಈ ಮೊಟ್ಟೆಗಳು 5-6 ದಿನದಲ್ಲಿ ಒಡಿತವೆ. ಮೊಟ್ಟೆಯಿಂದ ಹೊರಗಡೆ ಬಂದಂಥ ಮರಿಹುಳುಗಳು ಎಳೆಯ ಕೊತ್ತು ಅಥವಾ ಇನ್ನೂ ಬಿಚ್ಚಿಕೊಂಡಿರದೇ ಇರುವಂಥ ಗರಿಗಳು ಅಥವಾ ಎಳೆಯ ಕಾಂಡಗಳನ್ನು ಕೊರೆತವೆ. ಕೊತ್ತು ಬಾಧೆಗೆ ಒಳಗಾದಾಗ ಆ ಕೊರದ ಜಾಗದಿಂದ ಮೇಲ್ಭಾಗ ಒಣಗೋಗುತ್ತೆ. ಕಾಯಿಗಳಲ್ಲಿ ಮರಿಹುಳುಗಳು ಬೀಜಗಳನ್ನು ತಿನ್ನೋದ್ರಿಂದ ಕಾಯಿಗಳು ಖಾಲಿಯಾಗ್ತವೆ. ಆ ನಂತರದ ಹಂತದಲ್ಲಿ ಮರಿಹುಳುಗಳು ದಂಟುಗಳನ್ನು ಕೊರೆತವೆ. ಇವು ಈ ಕಾಂಡದ ಒಳಗಿನ ಮಧ್ಯಭಾಗವನ್ನು ತಿನ್ನೋದ್ರಿಂದ ಮಧ್ಯಭಾಗ ಕೊಳೆಯುತ್ತೆ. ಸಂಪೂರ್ಣ ಬೆಳವಣಿಗೆ ಆದಂಥ ಮರಿಹುಳು 30-35 mm ಉದ್ದ ಇರುತ್ತೆ. ಕಂದು ಬಣ್ಣದ ಶರೀರವನ್ನು ಹೊಂದಿರುತ್ತೆ. ಕಪ್ಪು ತಲೆಯಿಂದ ಕೂಡಿರುತ್ತೆ. 2-4 ದಿನದ ಕಾಲ ಕೋಶಪೂರ್ವ ಅವಧಿಯನ್ನು ಹೊಂದಿರುತ್ತೆ. ಆನಂತರ ಅದು ಕಂದು ಬಣ್ಣದ ಕೋಶವಾಗಿ ಮಾರ್ಪಡುತ್ತೆ. 11-15 ದಿನ ಈ ಕೋಶಾವಸ್ಥೆಯಲ್ಲಿದ್ದು ಆನಂತರ ಕೋಶದ ಹೊರಪದರವನ್ನು ಕೊರೆದು ರಂಧ್ರವನ್ನು ಮಾಡಿಕೊಂಡು ಆ ರಂಧ್ರದಿಂದ ವಯಸ್ಕ ಕೀಟ ಅಂದರೆ ಈ ಪತಂಗ ಹೊರಗಡೆ ಬರುತ್ತೆ. ಈ ಏಲಕ್ಕಿ ಕಾಂಡ ಕೊತ್ತು ಮತ್ತು ಈ ಕಾಯಿ ಕೊರಿವಂಥ ಹುಳುವಿನ ಜೀವನ ಚಕ್ರ ಬೇಸಿಗೆನಲ್ಲಿ 41-68 ದಿನ ಆಗಿರುತ್ತೆ. ಮಳೆಗಾಲದ ನಂತರದ ಕಾಲದಲ್ಲಿ 123 ದಿನವನ್ನು ಇದು ತೆಗೆದುಕೊಳ್ಳುತ್ತೆ. ಮುಖ್ಯವಾಗಿ ಈ ಏಲಕ್ಕಿ ಕಾಂಡ ಮತ್ತು ಈ ಕೊತ್ತು ಕೊರೆಯುವಂಥ ಕೀಟದ ಹಾವಳಿ 3 ಕಾಲದಲ್ಲಿ ಹೆಚ್ಚಿಗೆ ಕಂಡುಬರುತ್ತೆ. ಜನವರಿ ಫೆಬ್ರವರಿ ತಿಂಗಳು, ಮೇ ಜೂನ್ ತಿಂಗಳು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು. ಈ ಕಾಲದ ಮಧ್ಯದಲ್ಲೂ ಕೂಡ ಇದು ಕಾಣಿಸ್ಕೊಳ್ಳುತ್ತೆ. ಮರಿಹುಳುಗಳು ಕಾಂಡವನ್ನು ಕೊರೆತಾ ಇರುವಂಥ ಸಮಯದಲ್ಲಿ ಕೀಟನಾಶಕದ ಸಿಂಪರಣೆ ಅಷ್ಟೊಂದು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡೋದಿಲ್ಲ. ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ವಯಸ್ಕ ಪತಂಗ ಕೋಶದಿಂದ ಹೊರಗಡೆ ಬಂದ 15-20 ದಿನಗಳ ಅವಧಿಯಲ್ಲಿ ಮರಿಹುಳುಗಳು ಕೊತ್ತುಗಳ ಮೇಲೆ ಕಾಣಿಸ್ಕೊಳ್ತವೆ. ಆ ಒಂದು ಮರಿಹುಳುವಿನ ಪ್ರಾರಂಭದ ಹಂತದಲ್ಲಿ ಕೀಟನಾಶಕದ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಕಾಂಡದಲ್ಲಿರುವಂಥ ಮರಿಹುಳುವನ್ನು ನಿಯಂತ್ರಣ ಮಾಡೋದಕ್ಕೆ ಈ ಮರಿಹುಳು ಕೊರೆದಿರುವಂಥ ರಂಧ್ರದ ಮೂಲಕ ಕೀಟನಾಶಕವನ್ನು ಕೊಡಬೇಕಾಗತ್ತೆ, ಅಥವಾ ಈ ಬ್ಯಾಸಿಲಸ್ ತುರಿಂಜೆನಿಸಿಸ್ ಜೈವಿಕ ಕೀಟನಾಶಕವನ್ನು ಚುಚ್ಚುಮದ್ದು ಮೂಲಕ ಕೊಡೋದ್ರಿಂದಲೂ ಕೂಡ ಈ ಮರಿಹುಳುಗಳನ್ನು ನಿರ್ವಹಣೆ ಮಾಡಬಹುದು. ಮುಖ್ಯವಾಗಿ ಕಾಂಡ ಮತ್ತು ಕಾಯಿ ಕೊರೆಯುವಂಥ ಈ ಕೀಟದ ಹತೋಟಿಗೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಕ್ವಿನಾಲ್ಫಾಸನ್ನು ಬೆರೆಸ್ಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಗೊಣ್ಣೆ ಹುಳುಗಳು ಕೂಡ ಈ ಏಲಕ್ಕಿ ಬೆಳೆಗೆ ಹಾನಿಯನ್ನು ಉಂಟು ಮಾಡುವಂಥ ಕೀಟಪೀಡಿಗಳು. ಗೊಣ್ಣೆ ಹುಳು ಗಂಭೀರವಾದಂಥ ಒಂದು ಕೀಟ, ಏಲಕ್ಕಿ ಬೆಳೆಯ ಬೇರುಗಳಿಗೆ ಹಾನಿ ಉಂಟು ಮಾಡುತ್ತೆ. ಬೇರುಗಳ ಹಾನಿಯಿಂದ ಪೋಷಕಾಂಶಗಳ ಹೀರುವಿಕೆ ಕಡಿಮೆಯಾಗಿ ಈ ಏಲಕ್ಕಿ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಈ ಕೀಟದ ಹಾವಳಿ ಕಡಿಮೆ ನೆರಳಿರುವಂಥ ಪ್ರದೇಶದಲ್ಲಿ ಹೆಚ್ಚಾಗಿರುತ್ತೆ. ವಯಸ್ಕ ಕೀಟ ಸಣ್ಣ ದುಂಬಿಯಾಗಿರುತ್ತೆ, 4-6 ಮಿಲಿಮೀಟರ್ ಉದ್ದ ಇರುತ್ತೆ. ವಯಸ್ಕ ಕೀಟ ಹೊಳಪಿನ ಲೋಹದ ನೀಲಿ, ಹಸಿರು ಅಥವಾ ಹಸಿರು ಮಿಶ್ರಿತ ಕಂದು ಬಣ್ಣವನ್ನು ಹೊಂದಿರುತ್ತೆ. ಹೆಣ್ಣು ದುಂಬಿ ಗಂಡು ದುಂಬಿಗಿಂತ ದೊಡ್ಡದಾಗಿರುತ್ತೆ. ಈ ದುಂಬಿಗಳು ಏಲಕ್ಕಿ ಗಿಡದ ಗರಿಗಳ ಮೇಲೆ ಬೆಳಗ್ಗೆ ಮತ್ತು ಸಾಯಂಕಾಲದ ಸಮಯದಲ್ಲಿ ಕಂಡುಬರ್ತವೆ. ಇವು ಏಲಕ್ಕಿ ಬೆಳೆಯನ್ನು ತಿನ್ನೋದಿಲ್ಲ. ಈ ದುಂಬಿಗಳು ಹಲಸು, ಮಾವು, ಸೀಬೆ, ಹಾಲ್ವಾಣ ಇವುಗಳ ಎಲೆಗಳನ್ನು ತಿಂತವೆ. ಮುಖ್ಯವಾಗಿ ಈ ದುಂಬಿಗಳು ಬೇಸಿಗೆ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳು, ಮೇ ತಿಂಗಳು, ಹಾಗೆಯೇ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಂಡುಬರ್ತವೆ. ಹೆಣ್ಣು ದುಂಬಿಗಳು ಒಣಗದಂಥ ಏಲಕ್ಕಿ ಗರಿಗಳು ಅಥವಾ ಹೊರಿಕೆಗಳ ಮೇಲೆ ಸುಮಾರು 100-400 ಮೊಟ್ಟೆಗಳನ್ನು 12-63 ಗುಂಪಿನಲ್ಲಿ ಇಡ್ತವೆ. ಈ ಮೊಟ್ಟೆಗಳು ಒಡೆದ ನಂತರ ಚಿಕ್ಕದಾದಂಥ ಹಾಲಿನ ಕೆನೆಯ ಬಣ್ಣದ ಮರಿಹುಳುಗಳು ಹೊರಗಡೆ ಬರ್ತವೆ. ಕೆಳಗಡೆ ಭೂಮಿ ಮೇಲೆ ಬಿದ್ದು ಬೇರುಗಳ ಸಮೀಪ ಹೋಗಿ ಬೇರುಗಳನ್ನು ತಿನ್ನೋದಕ್ಕೆ ಪ್ರಾರಂಭಿಸ್ತವೆ. ಈ ಮರಿಹುಳುಗಳು ಏಪ್ರಿಲಿಂದ ಜುಲೈವರೆಗೆ ಮತ್ತು ಸೆಪ್ಟೆಂಬರ್ನಿಂದ ಜನವರಿ ತಿಂಗಳುಗಳಲ್ಲಿ ಕಂಡುಬರ್ತವೆ. ಮರಿಹುಳುಗಳು ಬೇರುಗಳನ್ನು ತಿಂದು 45-60 ದಿನದಲ್ಲಿ ಪೂರ್ಣ ಬೆಳವಣಿಗೆಯನ್ನು ಹೊಂದಿದ ನಂತರ ಚಿಕ್ಕದಾಗಿ ದಪ್ಪವಾಗಿ ಅರ್ಧ ಚಂದ್ರಾಕೃತಿಯಲ್ಲಿರ್ತವೆ. ಕೋಶಾವಸ್ಥೆಯನ್ನು ಮಣ್ಣಿನ ಕುಡಿಕೆಗಳಲ್ಲಿ ಹೊಂದುತ್ತವೆ. ಮುಖ್ಯವಾಗಿ ಗೊಣ್ಣೆ ಹುಳುವಿನ ಕೀಟದ ಮೊದಲನೆಯ ಸಂತತಿಯ ಜೀವನ ಚಕ್ರವನ್ನು ಇವು 65-100 ದಿನದಲ್ಲಿ ಮುಗಿಸ್ತವೆ, ಅಂದರೆ ಮಾರ್ಚ್ನಿಂದ ಆಗಸ್ಟ್ ತಿಂಗಳ ಮಧ್ಯದಲ್ಲಿ. ಎರಡನೇ ಸಂತತಿಯ ಜೀವನ ಚಕ್ರ 70-110 ದಿನವನ್ನು ತೆಗೆದುಕೊಳ್ಳುತ್ತೆ. ಈ ಜೀವನ ಚಕ್ರ ಸೆಪ್ಟೆಂಬರ್ನಿಂದ ಫೆಬ್ರವರಿ ತಿಂಗಳ ಮಧ್ಯದಲ್ಲಿ ಮುಗಿಯುತ್ತೆ. ಈ ಗೊಣ್ಣೆ ಹುಳು ಅಥವಾ ಬೇರು ಹುಳುವಿನ ವಯಸ್ಕ ದುಂಬಿಗಳನ್ನು ನಾವು ಮಾರ್ಚು, ಏಪ್ರಿಲು, ಮೇ ತಿಂಗಳು, ಹಾಗೆಯೇ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹಿಡಿದು ಕೊಲ್ಲಬೇಕಾಗತ್ತೆ. ಬೆವೇರಿಯಾ ಬ್ಯಾಸಿಯಾನ ಅಂತ ಒಂದು ಜೈವಿಕ ಶಿಲೀಂದ್ರನಾಶಕ ಇದೆ. ಇದನ್ನು ಕೂಡ ಈ ವಯಸ್ಕ ದುಂಬಿಗಳ ಮೇಲೆ ಸಿಂಪರಣೆ ಮಾಡೋದ್ರ ಮೂಲಕ ನಿರ್ವಹಣೆ ಮಾಡಬಹುದು. ಮರಿಹುಳುವಿನ ಪ್ರಾರಂಭದ ಹಂತ ಅಂದರೆ ಏಪ್ರಿಲ್, ಮೇ ತಿಂಗಳು ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಿನಲ್ಲಿ ಕ್ಲೋರೋಫೈರಿಪಾಸನ್ನು ಕೂಡ ಬಳಸ್ಕೋಬಹುದು. ಅಂದರೆ 100 ಲೀಟರ್ ನೀರಿಗೆ 200 ಮಿಲಿಲೀಟರ್ನಷ್ಟು ಈ ಕ್ಲೋರೋಫೈರಿಪಾಸ್ 20 UC, ಅಂದರೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಈ ಕ್ಲೋರೋಫೈರಿಪಾಸನ್ನು ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಪ್ರತಿ ಗಿಡದ ಬುಡಕ್ಕೆ 2-5 ಲೀಟರ್ನಷ್ಟು ಈ ದ್ರಾವಣವನ್ನು ಸುರಿಬೇಕಾಗತ್ತೆ. ಇನ್ನು ಜೈವಿಕ ನಿಯಂತ್ರಣಕ್ಕೆ ಬಂದರೆ ಪ್ರತಿ ಏಲಕ್ಕಿ ಗಿಡಕ್ಕೆ 25 ಗ್ರಾಂನಷ್ಟು ಈ ಮೆಟರೀಸಿಯಂ ಅನೈಸೋಪ್ಲಿಯೆಯನ್ನು ಕಾಂಪೋಸ್ಟ್ ಜೊತೆ ಮಿಶ್ರ ಮಾಡಿ ಮಣ್ಣಿಗೆ ಬೆರೆಸಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ಹತೋಟಿಯನ್ನು ಪಡಿಬಹುದು. ಇತ್ತೀಚೆಗೆ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಈ ಬಸವನ ಹುಳುಗಳ ಕಾಟ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬಸವನ ಹುಳುಗಳು ಮೃದ್ವಂಗಿ ಜಾತಿಗೆ ಸೇರಿದಂಥ ಜೀವಿಗಳು. ವಿಶೇಷವಾಗಿ ಈ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡ್ತಾ ಇರುವಂಥ ಈ ಬಸವನ ಹುಳುಗಳನ್ನು ಆಫ್ರಿಕನ್ ದೈತ್ಯ ಬಸವನ ಹುಳು ಅಂತ ಗುರುತಿಸಲಾಗಿದೆ. ಇವು ಭೂಮಿ ಮೇಲೆ ಮತ್ತು ನೀರಿನೊಳಗಡೆ ವಾಸಿಸ್ತವೆ. ಕೆಲವು ಮೃದ್ವಂಗಿಗಳು ಗಿಡಗಳನ್ನು, ಎಲೆಗಳನ್ನು ತಿಂತವೆ.

ರೋಬಸ್ಟಾ ಚೆರಿ 10,500 ರೂಪಾಯಿಯಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ದಂಟಿನ ಬೀಜದ ಪೌಷ್ಟಿಕತೆ ಕುರಿತು ಡಾಕ್ಟರ್ ಕೆಜಿ ವಿಜಯಲಕ್ಷ್ಮಿ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಚೈಯಂಡಾಣೆ ಕೋಕೇರಿ ಗ್ರಾಮಾಂತರ ನಿವಾಸಿ ಮಚ್ಚಂಡ ರಂಜು ಚಂಗಪ್ಪಯ್ಯಂಗಡ ಮೂ ಧ್ರುವ್ ಮುತ್ತಪ್ಪಯ್ಯಂಗ ಪದಂಜನೆ ವೈತಲು ಇಂದು ಮಚ್ಚಂಡ ಮರಣಪಟ್ಟಿತ್ತು. ಮಚ್ಚಂಡ ಧ್ರುವ್ ಮುತ್ತಪ್ಪ ಅಯ್ಯಂಗಡ ಆಕೆರಿ ಕಾರ್ಯ ನಾಳೆ ಪೊಲಾಕ 11:30 ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕಾರ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಪ್ರಧಾನ ಕಚೇರಿ ಸುಳ್ಯ. ಒಟ್ಟು 23 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ, ನಾಪೋಕ್ಲುವಿನಲ್ಲಿ ಶಾಖೆ ಹೊಂದಿದೆ. ನಮ್ಮಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿ ಸ್ವೀಕರಿಸಲಾಗುವುದು ಹಾಗೂ ಎಲ್ಲಾ ರೀತಿಯ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449251854. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಸುದ್ದಿ ಜೊಂಪೆ ಒತ್ತಿರು ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕೊಡಗು ಕೃಷಿ ವಿಜ್ಞಾನ ವೇದಿಕೆನ ಬೆಳ್ಳಿ ಹಬ್ಬದ ಬಗೆಯಲ್ಲಿ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ಇದೇ ತಿಂಗಳ 26ನೇ ತಾರೀಕು ರೈತ ಮೇಳನ ಆಯೋಜನೆ ಮಾಡೋಳು. ಕೊಡಗು ಕೃಷಿ ವಿಜ್ಞಾನ ವೇದಿಕೆಗೆ 25 ವರ್ಷ ತುಂಬಿದ ಬಗೆಯಲ್ಲಿ ಬೆಳ್ಳಿ ಹಬ್ಬದ ಅಂಗ ಆಗಿ ಭತ್ತದ ಕೃಷಿ ಪುನಶ್ಚೇತನ, ಸುಸ್ಥಿರ ಕಾಫಿ ಕೃಷಿ, ಕೃಷಿ ವ್ಯವಸ್ಥೆನ ವೈವಿಧ್ಯೀಕರಣ, ಅರಣ್ಯ ಕೃಷಿ ಸೇರಿದಂತೆ ಬೇರೆ ಬೇರೆ ವಿಷಯಗಳ ಬಗ್ಗೆಯಲ್ಲಿ ವಿಚಾರ ಸಂಕಿರಣಗೈದು ಸಂಪನ್ಮೂಲ ವ್ಯಕ್ತಿಗಳೊಟ್ಟಿಗೆ ಮಾತುಕತೆ ಕಾರ್ಯಕ್ರಮ ಉಂಟು. ಹಾಗೆ ಕೃಷಿ ಮತ್ತು ಸಂಬಂಧಪಟ್ಟ ಶಿಕ್ಷಣದಲ್ಲಿ ಸಾಧನೆ ಮಾಡಿದ 4 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡಿಕಿದ್ದು ಕೃಷಿ ವಿಜ್ಞಾನ ವೇದಿಕೆನ ಸ್ಥಾಪಕ ಅಧ್ಯಕ್ಷ ದಿವಂಗತ ಡಾಕ್ಟರ್ ಎಂಜೆ ಬೋಪಯ್ಯನವರ ಕುಟುಂಬದವಕ್ಕೆ ಸನ್ಮಾನ ಸಹ ಉಂಟು. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿರಾಜಪೇಟೆ ಇಲ್ಲಿ ಪ್ರಧಾನಮಂತ್ರಿ ಉನ್ನತ ಶಿಕ್ಷಣ ಅಭಿಯಾನ ಯೋಜನೆ ನಡೀಲಿ. ನಾಳ್ದು 25ನೇ ತಾರೀಕು ಸೋಮವಾರ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ತೇಳುವ ವಿಷಯದ ಬಗ್ಗೆಯಲ್ಲಿ ಕಾಲೇಜು ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ದಿನದ ರಾಜ್ಯಮಟ್ಟದ ಕಾರ್ಯಾಗಾರ ಏರ್ಪಾಡಾಗಿದ್ದು ಸಂಪನ್ಮೂಲ ವ್ಯಕ್ತಿಯಾಗಿ ರಾಜ್ಯಮಟ್ಟದ ಸಂಪನ್ಮೂಲ ವ್ಯಕ್ತಿ ಆರ್ಕೆ ಬಾಲಚಂದ್ರನವು ಭಾಗವಹಿಸುವಂತ ಗೊತ್ತಾಗಿದ್ದು ಕೊಡಗು ಜಿಲ್ಲೆನ ಫೈನಲ್ ಇಯರ್ ಡಿಗ್ರಿ ವಿದ್ಯಾರ್ಥಿಗ ಮತ್ತು ಪ್ರಾಧ್ಯಾಪಕರು ಇದರ ಪ್ರಯೋಜನ ಪಡ್ಕೊಳ್ಳುವಂಗೆ ಪ್ರಾಂಶುಪಾಲರಾದ ಡಾಕ್ಟರ್ ದಯಾನಂದನವು ಕೇಳಿಕೊಂಡಳು. ರಾಷ್ಟ್ರದಲ್ಲಿ ಶುದ್ಧ ಗಾಳಿ ನೀರು ಇರುವ ಮುಖ್ಯ ನಗರಗಳಲ್ಲಿ ಮಡಿಕೇರಿನೂ ಒಂದಾಗಿದ್ದು ಇದರಲ್ಲಿ ಪೌರ ಕಾರ್ಮಿಕರ ಶ್ರಮ ಸಹ ಹುಟ್ಟು ಅಂತ ಶಾಸಕ ಡಾಕ್ಟರ್ ಮಂತರ್ ಗೌಡನವು ಹೇಳೋಳು. ಅವು ನಗರಸಭೆನ ಕಡೆಯಿಂದ ಮಡಿಕೇರಿನ ಅಂಬೇಡ್ಕರ್ ಭವನದಲ್ಲಿ ಏರ್ಪಾಡು ಮಾಡಿದ್ದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತಾಡ್ತಾ ಸಾರ್ವಜನಿಕರು ಪೌರ ಕಾರ್ಮಿಕರನ್ನ ಗೌರವದ ಕಾಣಕ್ಕೂ ಅವು ಸಹ ಬೇರೆಯವರಂಗೆ ಬದುಕು ಕಟ್ಟಿಕೊಂಬಕ್ಕೆ ಸಹಕಾರ ಕೊಡಕು, ರಜೆ ಸಹ ತಕ್ಕಣದೇ ಕೆಲಸ ಮಾಡುವ ಅವು ನಗರ ಪಟ್ಟಣಗಳ ಪಾಲಿಕೆಗಳ ಬೆನ್ನೆಲುಬು ಅಂತ ಹೇಳ್ದು. ಕಾರ್ಯಕ್ರಮದ ಬಗ್ಗೆಯಲ್ಲಿ ಶಾಸಕರು ಪೌರ ಕಾರ್ಮಿಕರಿಗೆ ಯೂನಿಫಾರ್ಮ್ ಹಂಚಿ ಬೇರೆ ಬೇರೆ ಪೈಪೋಟಿಗಳಲ್ಲಿ ಗೆದ್ದವಕ್ಕೆ ಇನಾಮು ಕೊಟ್ಟು. ಗೋಪಾಲಕೃಷ್ಣ ದೇವಕಿ ಪಶುಸಂಗೋಪನಾ ಕೇಂದ್ರ ಜೇಡ್ಲಾ ಗೋಶಾಲೆ ಇವರ ಕಡೆಯಿಂದ ಸುರುನ ವರ್ಷದ ಜೇಡ್ಲಾ ಗೋಕುಲ ತಿಲಕ ಪ್ರಶಸ್ತಿಗೆ ಅರ್ಜಿ ಕರೆದಿದ್ದು ಸಂಪಾಜಿನ ಜೇಡ್ಲಾದ ಗೋಪಾಲಕೃಷ್ಣ ದೇವಕಿ ಪಶುಸಂಗೋಪನಾ ಕೇಂದ್ರದ ವಾರ್ಷಿಕೋತ್ಸವದ ಬಗ್ಗೆಯಲ್ಲಿ ಡಿಸೆಂಬರ್ 7ನೇ ತಾರೀಕು ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆನ 5 ಜನ ದೇಸಿ ಹಸು ಸಾಕುತ್ತಿರುವ ಗೋಪಾಲಕರಿಗೆ ಜೇಡ್ಲಾ ಗೋಕುಲ ತಿಲಕ 24 ತೇಳುವ ಬಿರುದು ಕೊಟ್ಟು ಪ್ರೋತ್ಸಾಹಕ್ಕೆ ನಗದು ಇನಾಮ್ ಮತ್ತು ಪ್ರಶಂಸನಾ ಪತ್ರ ಕೊಟ್ಟವೆ ಅಂತ ಗೊತ್ತಾಗಿದ್ದು ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆನ ಅರ್ಹ ಗೋಪಾಲಕರು ಅರ್ಜಿ ಒಪ್ಪಿಸಕು. ಭಾಗಮಂಡಲ ನಾಡು ಗೌಡ ಒಕ್ಕೂಟದ 10 ಕುಟುಂಬ 18 ಗೋತ್ರದ ಕೊಡಗು ಗೌಡ ಜನಾಂಗದಕ್ಕೆ ಬರುವ December 13 ಭಾಗಮಂಡಲದ ಕಾವೇರಿ ಪದವಿ ಪೂರ್ವ ಕಾಲೇಜಿನ ಆಟದ ಬಾಣೆಯಲ್ಲಿ ಹಗ್ಗ ಜಗ್ಗಾಟ ಗೌಡ ಹುತ್ತರಿಕಪ್ಪ ಯೋಜನೆ ಮಾಡಿದ್ದು ನೋಂದಣಿ ಮಾಡಿಕೊಂಬಕ್ಕೆ December 5 ಕಡೆ ದಿನ ಔಟು. ಕೊಡಗು ಗೌಡ ಯುವವೇದಿಕೆ ಮತ್ತೆ ಗಾಳಿಬೀಡು ಗೌಡ ಜನಾಂಗ ಬಾಂಧವು ಇದರ ಕೂಡುಕುಟಲಿ ಬರುವ December 1 ಗಾಳಿಬೀಡು ಹೈಸ್ಕೂಲ್ ಬಾಣೆಯಲ್ಲಿ ಗಾಳಿಬೀಡು ಹಬ್ಬ 2024 ಬಗೆಯಲ್ಲಿ 10 ಕುಟುಂಬ 18 ಗೋತ್ರದ ಗೌಡ ಬಾಂಧವಕ್ಕೆ ಕ್ರಾಸ್ ಕಂಟ್ರಿ 8 ಕಿಲೋಮೀಟರ್ ಗುಡ್ಡಗಾಡು ಪೈಪೋಟಿ ಓಟ ಮತ್ತೆ ಶೂಟಿಂಗ್ ಪೈಪೋಟಿ ನಡೆದದೆ ಅಂತ ಗೊತ್ತಾವ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರಧಾನ ಕಚೇರಿ ಸುಳ್ಯ, ಶಾಖೆಗಳು ಮಡಿಕೇರಿ, ಕುಶಾಲನಗರ, ಸೋಮವಾರಪೇಟೆ ಮತ್ತು ನಾಪೋಕ್ಲು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿಷೆಟ್ಟಿಗೇರಿ ಯೂನಿಟ್ನಲ್ಲಿ ಹಸಿ ಅಡಿಕೆಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಾಳೆಯಡ ಸೋಮಯ್ಯ 9448000383, ಚಂದುರ ದೇವಯ್ಯ 9480165997. ಪ್ರಸಿದ್ಧ ಜ್ಯೋತಿ ಲ್ಯಾಬ್ಸ್ ಅವರ ವಿಶ್ವದರ್ಜೆಯ ಫ್ಯಾಬ್ರಿಕ್ ಸ್ಪಾ ಲ್ಯಾಂಡ್ರಿ ಮತ್ತು ಡ್ರೈ ಕ್ಲೀನಿಂಗ್ ಸರ್ವಿಸ್ ಗೋಣಿಕೊಪ್ಪದ ಬೈಪಾಸ್ ರಸ್ತೆಯಲ್ಲಿ ಆರಂಭಗೊಂಡಿದ್ದು 20% ಡಿಸ್ಕೌಂಟ್ ನೀಡಲಾಗುವುದು. ಭೇಟಿ ನೀಡಿ ಫ್ಯಾಬ್ರಿಕ್ ಸ್ಪಾ, ಬೈಪಾಸ್ ರಸ್ತೆ, ಗೋಣಿಕೊಪ್ಪ. ಮಡಿಕೇರಿ ತಾಲೂಕು ಕಾಲೂರು ಗ್ರಾಮದ ಕೋಡಿಮನೆ ಜೋಯಪ್ಪನವರ ಮಗ ಹರ್ಷಿತ್ ಅವರ ವಿವಾಹವು ಇದೇ 25 ಸೋಮವಾರ ಮಡಿಕೇರಿಯ ಮೈತ್ರಿ ಹಾಲ್ನಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಇದೀಗ ಅನಿವಾರ್ಯ ಕಾರಣದಿಂದ ಮುಂದೂಡಲಾಗಿದೆ. ಆಹ್ವಾನಿತರೆಲ್ಲ ಇದನ್ನರಿತು ಸಹಕರಿಸುವಂತೆ ಕೋರಲಾಗಿದೆ. ಪೊನ್ನಂಪೇಟೆ ತಾಲೂಕು ದೇವರಪುರ ಗ್ರಾಮ ಪಂಚಾಯತಿಯ 2024-25 ಸಾಲಿನ ಗ್ರಾಮಸಭೆ ಇದೇ November 25 ಸೋಮವಾರ ಪೂರ್ವಾಹ್ನ 11 ದೇವರಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಪಿಆರ್ ಇವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಶ್ರೀ ಮೋಹನ್ ಎಂಎಸ್, ತಾಲೂಕು ಯೋಜನಾಧಿಕಾರಿ ಪೊನ್ನಂಪೇಟೆ ಇವರ ಉಪಸ್ಥಿತಿಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಸಮ್ಮುಖದಲ್ಲಿ ನಡೆಯಲಿದೆ. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸಭೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿಕೊಡಬೇಕಾಗಿ ದೇವರಪುರ ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಅಮ್ಮತ್ತಿ ಕೊಡವ ಸಮಾಜದ ಆದನೆಲ್ ಪುದಿಯದಾಯ್ತು ಪೊಮ್ಮಕ್ಕಡ ಕೂಟ ಶುರು ಮಾಡುವಕ್ಕ ಇದೇ ತಿಂಗಳ 26 ಚೌವಾಚ ಪಾಲಕ 10 ಸಮಾಜದ ನಡುಬಾಡಲ್ ಸಭೆ ನಡೆತೋಕ ಆಡಳಿತ ಮಂಡಳಿ ತೀರ್ಮಾನ ಮಾಡಿತು. ಅಮ್ಮತ್ತಿ ಹೋಬಳಿ ಕಡಂಗನ ಎಲ್ಲ ಸದಸ್ಯ ಪೊಮ್ಮಕ್ಕ ಸಮಯಕ್ಕೆ ಸರಿಯಾಯ್ತು ಸಭೆಗೆ ಬಂತು ಸಾಕಾರ ತರಣೊಂದು ಅಮ್ಮತ್ತಿ ಕೊಡವ ಸಮಾಜದ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರಕಟ್ಟಿತು. ನಾಪೋಕ್ಲು ಮಾಜಿ ಸೈನಿಕರ ಸಂಘದ ವಾರ್ಷಿಕ ಮಹಾಸಭೆ ಇದೇ 25 ಸೋಮವಾರ ಪೂರ್ವಾಹ್ನ 10 ನಾಪೋಕ್ಲು ಮಹಿಳಾ ಸಮಾಜದ ಸಭಾಂಗಣದಲ್ಲಿ ನಡೆಯಲಿದೆ. ಸದಸ್ಯರೆಲ್ಲ ಪಾಲ್ಗೊಂಡು ಸಹಕರಿಸುವಂತೆ ನಾಪೋಕ್ಲು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ನಾಲ್ನಾಡುಕೊತ್ತ ಕಕ್ಕಬ್ಬೆ ನಾಲಡಿ ಗ್ರಾಮ ಕೋಡಿಮಣಿಯಂಡ ಒಕ್ಕಡ ಗುರುಕರ್ಣಂಗ ಮೀದಿಯಿಡುವ ಕಾರ್ಬಾರ್ ನಾಳೆ ನಾರಾಚ ಪಲಕ 11 ಒಕ್ಕ ಐನು ಮನೆಯಲ್ಲಿ ನಡಪ. ತಾಮನೆ ಕುಂಜಿ ಸಂಸಾರ ಬೆಂದುವ ಎಲ್ಲ ಬಂತು ಗುರುಕರ್ಣಂಡ ಆಶ್ವಾದ ಪಡೆದೋಣಂದು ಕೋಡಿಮಣಿಯಂಡ ಒಕ್ಕ ಆಡಳಿತ ಮಂಡಳಿ ಕಾರಕಟ್ಟಿತು. ಮಡಿಕೇರಿ ನಿವಾಸಿ ರಮೇಶ್ ಆಚಾರ್ಯ ಅವರ ಮಗ ರಾಘವ ರಘು ಹಾಗೂ ಕುಳವೂರು ಪುರುಷೋತ್ತಮ ಆಚಾರ್ಯ ಅವರ ಮಗಳು ಶ್ವೇತಾ ಇವರ ವಿವಾಹ ಸಮಾರಂಭ ಇದೇ 25 ಸೋಮವಾರ ಮಂಗಳೂರಿನ ಶರವು ದೇವಸ್ಥಾನದಲ್ಲಿ ನಡೆಯಬೇಕಿತ್ತು. ಹಾಗೆ ಇದೇ 27 ಮಡಿಕೇರಿಯಲ್ಲಿ ಆರತಕ್ಷತೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ಮದುವೆ ಹಾಗೂ ಆರತಕ್ಷತೆ ಕಾರ್ಯಕ್ರಮವನ್ನು ಮುಂದೂಡಲಾಗಿದ್ದು ಮುಂದಿನ ನಿಗದಿತ ದಿನವನ್ನು ತಿಳಿಸಲಾಗುವುದು ಎಂದು ರಘು ಆಚಾರ್ಯ ಮತ್ತು ಕುಟುಂಬಸ್ಥರು ಈ ಮೂಲಕ ತಿಳಿಸಿದ್ದಾರೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಅದ್ವೈತ್ ಹ್ಯುಂಡೈ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.